ಸಕಾರಾತ್ಮಕ ಅನುಮೋದನೆ. ಶ್ರೇಷ್ಠ ಭಾರತ ನಿರ್ಮಾಣದಲ್ಲಿ ಯುವಜನತೆಯ ಪಾತ್ರ ಮಹತ್ವದ್ದು, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ವಿಶ್ವ ಪರಿಸರ ದಿನ, ರಾಜ್ಯ ಸರ್ಕಾರದಿಂದ 5 ನಿರ್ಣಯ ಕೈಗೊಳ್ಳಲು ನಿರ್ಧಾರ, ಹಲವೆಡೆ ಜನಜಾಗೃತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಸಮಯ ಆಗಿದೆ 6:51. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಕೇಳೋಣ ವೃಂದಗಾನದಲ್ಲಿ ಈಗ ದೇಶಭಕ್ತಿ ಗೀತೆಗಳನ್ನು. ಭರತ ಭೂಮಿ ನನ್ನ ತಾಯಿ, ಭರತ ಭೂಮಿ

ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆ ಈ ಕುರಿತು ನಿವೃತ್ತ ಅರಣ್ಯ ಅಧಿಕಾರಿ ಚಂದ್ರಶೇಖರ್ ಆಚಾರ್ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ಕೈವಾರ ರಾಮಣ್ಣ ಮತ್ತು ಸಂಗಡಿಗರಿಂದ ತತ್ವಪದ ಕೇಳುತ್ತೀರಿ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಶುಭ ಕೋರುತ್ತಿರುವವರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಬನ್ನಿ, ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಪರಿಹಾರ ಹುಡುಕೋಣ, ಪ್ಲಾಸ್ಟಿಕ್ ಮುಕ್ತ ಭಾರತ ಕಟ್ಟೋಣ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ಪರಿಸರ ದಿನ. ಪರಿಸರ ಉಳಿಸಿ ಬೆಳೆಸಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆದ್ದರಿಂದ ಪರಿಸರ ಕುರಿತು ಇವತ್ತು ಸ್ವಲ್ಪ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ನಿವೃತ್ತ ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಡಿಎಫ್ಒ ಚಂದ್ರಶೇಖರ್ ಆಚಾರ್ ಅವರು ನಮ್ಮ ಆಕಾಶವಾಣಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಸರ್, ತಮಗೆ ಎಲ್ಲ ಕೇಳುಗರ ಪರವಾಗಿ ನಮಸ್ಕಾರ, ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ಈ ಒಂದು ಸುಸಂದರ್ಭದಲ್ಲಿ ನಾವೆಲ್ಲ ಪರಿಸರ ಉಳಿಸಿ ಬೆಳೆಸಿ ಅದನ್ನು ಸಂರಕ್ಷಿಸಬೇಕಾದ ಒಂದು ಆದ್ಯ ಕರ್ತವ್ಯ ನಮ್ಮೆಲ್ಲರಿಗಿದೆ. ಹೌದು ಹೌದು. ನಾವು ಇದ್ರ ಬಗ್ಗೆ ನಾವು ಏನು ಕೆಲಸ ಮಾಡಬೇಕಾಗಿದೆ, ಈ ಬಗ್ಗೆ ಹೇಳಿ ಸರ್. ಕಾರ್ಯಕ್ರಮಗಳನ್ನು ರೂಪಿಸ್ಕೋಬೇಕು, ಹಾಗೂ ನಮ್ಮ ಜವಾಬ್ದಾರಿ ಏನು ಪರಿಸರ ಸಂರಕ್ಷಣೆಯಲ್ಲಿ? ಸಾಮಾನ್ಯವಾಗಿ ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಎಲ್ಲ ಸಮೂಹನು, ಪ್ರತಿನಿಧಿಗಳು, ಜನಪ್ರತಿನಿಧಿಗಳು, ಇವರೆಲ್ಲರ ಪಾತ್ರ ಬಹಳ ಮುಖ್ಯ. ನೋಡಿ, ಇದರ ಹಿನ್ನೆಲೆ ಸ್ವಲ್ಪ ಹೇಳಬೇಕು ಅಂದರೆ, ನಿಮಗೆ 1972 ಸ್ವೀಡನ್ನಿನ ಸ್ಟಾಕ್ಹೋಮ್ನಲ್ಲಿ UNDP ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ನಲ್ಲಿ ಈ ಒಂದು ನಿರ್ಣಯಕ್ಕೆ ಬಂದರು. ಅಂದರೆ ಈ ಪ್ರಪಂಚದಾದ್ಯಂತ ಪರಿಸರವನ್ನು ಸಂರಕ್ಷಿಸಬೇಕು, ವನ್ಯಪ್ರಾಣಿಗಳು ಉಳಿಬೇಕು, ಹಾಗೂ ಸಕಲ ಜೀವ ಸಂಕುಲವು ಇದರ ಜೊತೆಗೆ ಉಳಿಬೇಕು. ಇದರ ಬಗ್ಗೆ ಸಾರ್ವಜನಿಕರಲ್ಲಿ ಹೆಚ್ಚಿನದಾಗಿ ಅಧಿಕಾರಿಗಳಲ್ಲಿ ಪ್ರಜ್ಞೆ ಮೂಡಿಸಬೇಕು, ಅರಿವು ಮೂಡಿಸಬೇಕು, ಪರಿಸರ ಜಾಥಗಳನ್ನು ಕಾರ್ಯಕ್ರಮ ಹಮ್ಮಿಕೋಬೇಕು. ಯಾವ ರೀತಿ ಇದು ಕಾರ್ಯಕ್ರಮ ರೂಪುರೇಷೆ ಇರಬೇಕು ಅನ್ನೋದ್ರ ಬಗ್ಗೆ 150 ರಾಷ್ಟ್ರಗಳೆಲ್ಲ ಸೇರಿ ಒಂದು ನಿರ್ಣಯವನ್ನು ತಗೊಂಡು, ಆ ಒಂದು ನಿಟ್ಟಿನಲ್ಲಿ ನಾವು ಈಗ ಜೂನ್ 5 9 ಪ್ರತಿ ವರ್ಷ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ಪ್ರಪಂಚದಾದ್ಯಂತ. ಈ ನಮ್ಮ ಇಂಡಿಯಾದಲ್ಲಿ ಹೇಳಬೇಕು ಅಂದರೆ, ಮೊಟ್ಟ ಮೊದಲಿಗೆ ರಾಮದೇವ್ ಮಿಶ್ರಾ ಅನ್ನೋರು ಇದನ್ನು ಹುಟ್ಟು ಹಾಕಿದರು. ಈ ವರ್ಷ ಈ ಕೋಟ್ ಡಿ ಐಓರ್ ಅಂದರೆ ನೆದರ್ಲ್ಯಾಂಡಿನ ಸಹಯೋಗದಲ್ಲಿ ಐವರಿ ಕೋಸ್ಟ್ನಲ್ಲಿ ಈ ಒಂದು ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಸಾಮಾನ್ಯವಾಗಿ ಈ ಒಂದು ಥೀಮ್ ಏನಿದೆ, ಧ್ಯೇಯ ಏನಿದೆ, ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಡೆಗಟ್ಟಿ, ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್. ನೋಡಿ, ಬಹಳ ಇಂಪಾರ್ಟೆಂಟ್ ಇದು. ಎಂತ ಸರ್, ನಾವು ಪರಿಸರ ಅಂದ್ರೆ ಗಿಡ ಬೆಳೆಸೋದು, ಗಿಡ ನೆಡೋದು, ದೊಡ್ಡ ಮರ ಬೆಳೆಸೋದು, ಒಳ್ಳೆ ತಂಪಾದ ವಾತಾವರಣ ಕಂಡುಕೊಳ್ಳೋದು ಅನ್ಕೊಂಡಿದ್ದೇವೆ. ಹೌದು, ಆದ್ರೆ ಇದು ಬೇರೆನೆ ವಿಚಾರ ನೀವು ಮಾತಾಡ್ತಾ ಇದ್ದೀರಿ. ಹೌದು, ಯಾಕಂದ್ರೆ ನೋಡಿ, ಪರಿಸರ ಒಂದು ಸಂಕೀರ್ಣ ಕಾಂಪ್ಲೆಕ್ಸ್ ಇದು. ಇದು ಹೇಳ್ತಾ ಹೋದ್ರೆ ದಿನಗಟ್ಟಲೆ ಹೇಳ್ಬೋದು ನಾವು. ಆದರೆ ಏನು, ನಾವು ಒಂದು ಪ್ರಕೃತಿಯ ಭಾಗ ಅನ್ನೋದನ್ನ ನಾವು ತಿಳ್ಕೋಬೇಕು. ನಮ್ಮ ಒಂದು ನಾವು ಪ್ರಕೃತಿಯ ಒಂದು ಭಾಗ, ನಾವೇನು ಪ್ರಕೃತಿಗೆ ಸೇರ್ಕೊಂಡಿದ್ರೂ ಸಹ ಅದನ್ನು ಮೊದಲು ಅರಿಬೇಕು. ಪ್ರಕೃತಿ ಉಳಿದ್ರೆ ನಾವು, ಪ್ರಕೃತಿ ಸಮತೋಲನ ಇದ್ದರೆ ನಮ್ಮ ಜೀವನ, ನಮ್ಮ ಮಕ್ಕಳು, ಮುಂದಿನ ಒಂದು ಇದು ಜನ ಸಂತತಿ ಅದು ಚೆನ್ನಾಗಿರ್ತದೆ, ಆರೋಗ್ಯವಾಗಿರ್ತದೆ, ಸುಸ್ಥಿರವಾಗಿರ್ತದೆ. ಈಗ ಸುಸ್ಥಿರತೆ ಇಂಪಾರ್ಟೆಂಟ್, ಸಸ್ಟೈನಬಿಲಿಟಿ ಅಂತ ಕರಿತೀವಿ. ನೀವು ಈಗ ನೀವು ಮೊದಲೇ ಹೇಳಿದ್ರಿ ಪ್ರಾಸ್ತಾವಿಕವಾಗಿ, ಸರ್ ಗಿಡ ಮರ ಬೆಳೆಸೋದೇ ಅಲ್ಲ, ಜೊತೆಗೆ ಕಾಪಾಡ್ಕೋಬೇಕು. ಏ ನೋಡಿ, ಪರಿಸರ ದಿನಾಚರಣೆಯನ್ನು ಪ್ರತಿ ವರ್ಷ ಜೂನ್ 1 5-9 ಆಚರಿಸ್ತೀವಿ. ಆದರೆ ಮುಂದಿನ ವರ್ಷ ಈಗ 2023 ಗಿಡ ನೆಟ್ಟರೆ 2024 ಹೋಗಿ ನೋಡ್ಬೇಕಮ್ಮ, ಅಲ್ಲಿ ಬರೀ ಅವನ ಟೈಟ್ಲ್ ನೇಮ್ ಇರುತ್ತೆ, ವಿನಃ ಗಿಡನೂ ಇರಬೇಕು. ಅದೊಂದು ಉದ್ದೇಶ ಪ್ರಮುಖವಾಗಿರ್ತಕ್ಕಂಥದ್ದು. ನೋಡಿ, ಉದಾಹರಣೆಗೆ ಸಾಲುಮರದ ತಿಮ್ಮಕ್ಕ ಎಷ್ಟು ನಮ್ಮ ನಾವು ತಿಳಿದಂಗೆ ಅಂತ ಏನು ವಿದ್ಯಾರ್ಹತೆ ಇಲ್ಲ, ಆದರೂ ಸಹ ಆ ಸಾಲುಮರದ ತಿಮ್ಮಕ್ಕ ಎಲ್ಲರಿಗೂ ಒಂದು ದೀಪವಾಗಿದ್ದಾಳೆ, ಎಲ್ಲರಿಗೂ ಒಂದು ಮಿರರ್ ಥರ ಕಾಣ್ತಾ ಇದ್ದಾಳೆ. ಯಾಕೆ, ಅಷ್ಟು ಒಂದು ಅತ್ಯುತ್ತಮವಾದ ಕೆಲಸ ಮಾಡಿದ್ದಾರೆ. ಇವತ್ತು ಸಹ ಪರಿಸರದ ಪ್ರಜ್ಞೆಯನ್ನು ಅವರಿಂದ ನಾವು ಕಲಿಬೇಕು. ನೆಟ್ಟ ಗಿಡ ನಾಳೆ ಬದುಕುಳಿತವೋ ಇಲ್ಲ ಅಂದ್ರ ಬಗ್ಗೆ ನಮ್ಗೆ ಇವತ್ತು ಬಹಳ ಭಯಂಕರವಾದ ಭಯ ಇದೆ. ಹೌದು, ಬಹಳ ಒಳ್ಳೆದು ಕೇಳಿದ್ರಿ, ಯಾಕಂದ್ರೆ ತುಂಬಿಕೊಂಡ್ಬಿಟ್ಟಿದೆ. ಹೌದೌದೌದು. ನೋಡಿ, ಪ್ಲಾಸ್ಟಿಕ್ಕು, ಪ್ಲಾಸ್ಟಿಕ್ ಅಂದ ತಕ್ಷಣ ಏನು 100 microns ಕೆಳಗಡೆ ಇದನ್ನು ನಾವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ಬಳಕೆ ಮಾಡಲೇಬಾರ್ದು. ಈಗ ಎಷ್ಟು ದಂಡ ಹಾಕ್ತಾ ಇದೀವಿ, ಲಕ್ಷಗಟ್ಟಲೆ ದಂಡ ಹಾಕ್ತಾ ಇದೀವಿ ಪ್ಲಾಸ್ಟಿಕ್ ತಯಾರಕರಿಗೆ. ನೀರಿನ ಬಾಟ್ಲಿಯಿಂದ ಹಿಡಿದು ಒಬ್ಬ ಹಳ್ಳಿಯವನು ಬಸ್ ಸ್ಟ್ಯಾಂಡ್ ಇಳಿದ ತಕ್ಷಣ ನೀರಿನ ಬಾಟ್ಲಿ ಹುಡ್ಕೊಂಡು ಹೋಗ್ತಾನೆ, ಅದು ಓಕೆ, ಫಸ್ಟ್ ಡೇ ಪ್ಯಾಕೇಜ್ಡ್ ವಾಟರ್ ಓಕೆ. ಆದರೆ ಆದಷ್ಟು ನಾವು ಅದನ್ನು ತ್ಯಜಿಸಿ ಶುದ್ಧ ನೀರು, ಶುದ್ಧ ಗಾಳಿ, ಶುದ್ಧ ಆಹಾರಕ್ಕೆ ಇದಕ್ಕೆ ಬರಬೇಕು ನಾವು. ಆಗ ಮಾತ್ರ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ, ನಾವು ಒಂದು ಉತ್ತಮವಾಗಿರ್ತಕ್ಕಂಥ ಇದನ್ನು ಸಹ ದೇಹದಾರ್ಢ್ಯನ್ನು ಬೆಳೆಸ್ಕೋತೀವಿ. ಅಷ್ಟೇ ಅಲ್ಲ ಸರ್, ಆ ಒಬ್ಬ ವ್ಯಕ್ತಿ ಏನು ಪ್ಲಾಸ್ಟಿಕ್ ಬಾಟ್ಲಿಯಲ್ಲಿ ಅಂಗಡಿ ಹೋಗಿ ಖರೀದಿ ಮಾಡ್ಕೊಂಡು ನೀರು ಕುಡಿಯೋ ಒಂದು ವ್ಯವಸ್ಥೆನೇ ಬರೋದಿಲ್ಲ, ಯಾಕಂದ್ರೆ ಶುದ್ಧ ವಾತಾವರಣ, ಶುದ್ಧ ನೀರಲ್ಲೇ ಸಿಗ್ತದೆ ನಮಗೆ. ನೋಡಿ, ಎಲ್ಲ ಕಡೆನು ಅವ್ನು ಪರಿಶುದ್ಧವಾದ ನೀರೇ ಸಿಕ್ಬಿಡ್ತದೆ, ನೀರೇ ಸಿಕ್ಬಿಡುತ್ತೆ. ಈಗ ನಾವು ಈ ತರ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ಖರೀದಿ ಮಾಡೋ ಪರಿಸ್ಥಿತಿನೇ ಬರಲ್ಲ, ಬರೋದಿಲ್ಲ. ಈಗ ನಾವು ಜಾಸ್ತಿ ಹೋಗೋದು ಬೇಡ, 1950 ತಗೊಂಡ್ರೆ ನೀವು ಆಗೊಂದು ಬಾವಿ ತೆರೆದ ಬಾವಿನಲ್ಲಿ ಇಡೀ ಹಳ್ಳಿಯವರು ನೀರು ತರ್ತಾ ಇದ್ರು. ಈಗಲೂ ಕೂಡ ಸರ್ ಕೆಲವೊಂದು ಮಲೆನಾಡು ಹಳ್ಳಿಗಳಲ್ಲಿ ಫಿಲ್ಟರ್ ನೀರು ಕುಡಿಯಲ್ಲ, ಮಿನರಲ್ ವಾಟರ್ ಕೂಡ ಅಲ್ಲಿ ಪರಿಶುದ್ಧವಾದ ನೀರೇ ಸಿಗಂತಿದೆ. ಕೆಲವು ನದಿಗಳು ಇವೆ. ಎಸ್ ಸರ್, ನೋಡಿ ಕಾವೇರಿ ಜೀವ ಜಲ, ಅದು ಜೀವ ನದಿ ಅದು. ತುಂಗಾ, ಭದ್ರಾ ನೋಡಿ, ತುಂಗಾ ಸ್ವಲ್ಪ ಪರವಾಗಿಲ್ಲ, ಭದ್ರಾ ಕಂಪ್ಲೀಟ್ ಮಲಿನ ಆಗಿದೆ. ಯಾಕೆ? ಏನು ಉದ್ದಿಮೆದಾರರಿದ್ದಾರೆ, ಕಾಫಿ ತೋಟದವರಿದ್ದಾರೆ, ಅದನ್ನೆಲ್ಲ ತ್ಯಾಜ್ಯವನ್ನು ಬಿಟ್ಟು ಇಡೀ ಒಂದು ಹಾಳಾಗಿದೆ, ಮಲಿನವಾಗಿದೆ, ವಾಟರ್ ಪೊಲ್ಯೂಷನ್ ಆಗಿ ಅದರಲ್ಲಿರ್ತಕ್ಕಂಥ ಸರೀಸೃಪಗಳು, ಏನು ಮೀನುಗಳು ಅವೆಲ್ಲ ಸಾಯ್ತಾ ಇದ್ದಾವೆ. ಯಾಕೆ? ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ನೋಡಿ, ಎಷ್ಟೋ ಕಾಯ್ದೆಗಳಿದ್ದಾವೆ. ಈಗ ಒಂದು ಪರಿಸರ ತ್ಯಾಜ್ಯವನ್ನು, ಈ ತ್ಯಾಜ್ಯವನ್ನು, ಘನ ತ್ಯಾಜ್ಯವನ್ನು ನೀರಿಗೆ ಬಿಟ್ಟರೆ ಅವನಿಗೆ ದಂಡ ಹಾಕ್ತೀವಿ, ಜೈಲಿಗೂ ಇದೆ. ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಮತ್ತು ನಿಯಮ 1986, ಈ ಥರ ತುಂಬ ಕಾಯ್ದೆಗಳು ಸೆಂಟ್ರಲ್ ಆ್ಯಕ್ಟು, ನಮ್ಮ ಸರ್ಕಾರದವರು ರಾಜ್ಯ ಸರ್ಕಾರದಿಂದನೂ ಕಾಯ್ದೆಗಳಿದ್ದಾವೆ. ಆದರೆ ಜನ ಅರ್ಥ ಮಾಡ್ಕೋಬೇಕು, ಜನ ತಿಳುವಳಿಕೆ ಪರಿಬೇಕು, ಜನಕ್ಕೆ ಅರಿವು ಮೂಡಿಸ್ಬೇಕಾರೆ ಇಂಥ ಒಂದು ಪರಿಸರ ಜಾಥೆಗಳ ಅವಶ್ಯಕತೆ ಇದೆ. ಆಂದೋಲನ ಹಂತದಲ್ಲಿ ನಡೀಬೇಕು, ಖಂಡಿತ ನಡೀಬೇಕು. ಎಸ್, ಆಡಳಿತಾತ್ಮಕ ಮತ್ತೆ ಜನರಿಗೂ ನಡೆಸಬೇಕು, ಜನರು ಇದ್ರೂ ನಡೀಬೇಕು. ಪರಿಸರ ಜಾಥಾ, ಪರಿಸರ ಅಭಿಯಾನ ಉಜ್ಜಂಬಣೆಯಿಂದ, ಉತ್ಸಾಹದಿಂದ, ಅರ್ಥಪೂರ್ಣವಾಗಿ ನಡೆಯಬೇಕು. ಆಡಳಿತಾತ್ಮಕವಾಗಿ ಮತ್ತು ಕೈಗಾರಿಕೋತ್ಮಕವಾಗಿ ಇದನ್ನು ನಡೆಸಬೇಕು. ಹೌದೌದು, ಈ ಕೈಗಾರಿಕೆಗಳು ಜಾಸ್ತಿ ಜಾಸ್ತಿ ಪ್ಲಾಸ್ಟಿಕ್ ಉತ್ಪಾದನೆ ಮಾಡ್ತಾ ಹೋದಂಗೆ ಈಗ ಜನ ಬಳಸೇ ಬಳಸ್ತಾರೆ, ಬಳಸೇ ಬಳಸ್ತಾರೆ. ಆಡಳಿತಾತ್ಮಕವಾಗಿ ಅದು ಖರ್ಚು ಕಡಿಮೆ ಬರ್ತದೆ, ಇದು ಉಪಯೋಗ ಮಾಡಿ ಸಪೋರ್ಟ್ ಮಾಡಬಾರ್ದು. ಅಧಿಕಾರಿಗಳು ಕಡಿವಾಣ ಹಾಕ್ಬೇಕು ಸರ್, ಅಧಿಕಾರಿಗಳಲ್ಲಿ ಬಹಳ ಜವಾಬ್ದಾರಿ ಇದೆ, ಕಡಿವಾಣ ಹಾಕ್ಬೇಕು ಅದಕ್ಕೆ. ಇಲ್ಲಿದ್ರೆ ನಾವು ನಮ್ಮ ನಮ್ಮ ಭವಿಷ್ಯನೇ ಇಲ್ಲ. ತುಂಬಾ ಮುಂಬರುವ ಪೀಳಿಗೆ ಬಹಳ ಅಮಾಯಕ ಎದುರಿಸಬೇಕಾಗ್ತದೆ. ಹೌದು, ಏನ್ ನೋಡಿ, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ಮಣ್ಣು ಎಲ್ಲ ಹದಗೆಡ್ತಾ ಇದೆ. ಯಾಕೆ? ನಮ್ಮ ಒಂದು ಜನಜೀವನ ಜಾಸ್ತಿ ಆಯಿತು, ವಾಹನಗಳ ಸಂಖ್ಯೆ ಜಾಸ್ತಿ ಆಯಿತು, ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಯಿತು, ಹೆಚ್ಚು ಮರಗಿಡಗಳು ಇಲ್ಲದೆ ಆಕ್ಸಿಜನ್, ಆಮ್ಲಜನಕ ಉತ್ಪಾದನೆ ಕಡಿಮೆ ಆಗ್ತಿದೆ. ಯಾಕೆ? ನೀವು ಏನೇನೋ ಎಲ್ಲ ತಯಾರಿಸ್ತೀವಿ ನಾವು, ಬಿಡಿಭಾಗಗಳು ತಯಾರಿಸ್ತೀವಿ, ವಾಹನ ತಯಾರಿಸ್ತೀವಿ, ಶಿಪ್ ಹಡಗು ತಯಾರಿಸ್ತೀವಿ, ಆಮ್ಲಜನಕ ಯಾರಾದರೂ ತಯಾರಿಸ್ತಾರಾ ಇಂಡಸ್ಟ್ರಿನಲ್ಲಿ? ಆದ್ದರಿಂದ ಇದನ್ನು ಅರ್ಥ ಮಾಡ್ಕೋಬೇಕು ನಾವು, ಪ್ರಕೃತಿಯಿಂದ ಎಂಥ ಒಂದು ಕೊಡುಗೆ ಇದೆ, ಇದನ್ನು ನಾವು ಉಳಿಸ್ಬೇಕು, ನಮ್ಮ ಜೀವನ ಪರ್ಯಂತ ಇದನ್ನು ದೇವಾಗಿಟ್ಕೋಬೇಕು. ಆಗ ಮಾತ್ರ ನಮ್ಮ ಪರಿಸರ ಉಳಿತದೆ, ನಾವು ಉಳಿತೀವಿ. ನಮ್ಮ ಮುಂದಿನ ಸಂತತಿ ಬಿಡಿ, ನಾವು ಉಳಿದ್ರೆ ತಾನೇ ಮುಂದಿನ ಸಂತತಿ, ಜೀವ ಇದ್ರೆ ತಾನೇ ಜೀವನ. ಆದ್ದರಿಂದ ಈ ಒಂದು ಇದನ್ನು ಅರ್ಥ ಮಾಡ್ಕೋಬೇಕು. ಪ್ಲಾಸ್ಟಿಕ್ ಮುಖ್ಯವಾಗಿ ಹೇಳ್ತೀನಿ ನೋಡಿ, ಯಾಕೆ ಇದನ್ನು ದೇಹ ಇದೆ ಸುಮಾರು ಬಂತು. ನಾವು ಸಮುದ್ರ ಮಟ್ಟವನ್ನು ಏರಿಸದಿರಿ, ಧ್ವನಿಯನ್ನು ಏರಿಸಿ, ಓನ್ಲಿ ಒನ್ ಅರ್ತ್, ಸೇವ್ ಅವರ್ ಪ್ಲಾನೆಟ್. ತುಂಬ ಇದ್ದಾವೆ, ಇಕೋ ರೆಸ್ಟೋರೇಷನ್ ಆಫ್ ಇಕೋಸಿಸ್ಟಮು, ಬಯೋಡೈವರ್ಸಿಟಿ ಅಲ್ವಾ, ಇದರಿಂದ ಓನ್ಲಿ ಒನ್ ಅರ್ತ್. ಇದರಿಂದ ಎಷ್ಟೋ ನಾವು ಧ್ಯೇಯವಾಕ್ಯಗಳನ್ನು ಥೀಮು ಇದ್ದೇ ಇದ್ದಾವೆ. ಆದರೆ ಒಬ್ಬ ಸಾಮಾನ್ಯ ಜನ ಅರ್ಥ ಮಾಡ್ಕೊಳಕ್ಕೆ ನಾವು ಇದನ್ನು ಜಾತ ಉಪಯೋಗಿಸ್ಬೇಕು. ಆದರೆ ಹಿಂದಿನವ್ರಿಗೆ ಇದಾರಲ್ಲ, ನಮ್ಮ ತಂದೆ ತಾಯಿ ತಗೊಳ್ಳಿ, ಅವ್ರು ಯಾವ ಪರಿಸರ ಜಾತ ಯಾರು ನಾವು ಬೋಧನೆ ಮಾಡಲಿಲ್ಲ, ಯಾರು ಹೋಗಿ ಪಾಠ ಮಾಡಲಿಲ್ಲ. ಆದರೆ ಎಷ್ಟು ಚೆನ್ನಾಗಿತ್ತು ಅವ್ರದ್ದು ಜೀವನ, ಒಂದು ಶೈಲಿ ಭಾಳ ಚೆನ್ನಾಗಿತ್ತು ಸರ್. ಏನು ಕುಡಿಯೋ ನೀರಿರಲಿ, ಯಾರಾದರೂ ಹೊರಗಡೆಯಿಂದ ಬಂದರೆ ಕೈ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ಬೇಕಿತ್ತು ಅಲ್ವಾ, ಆ ಒಂದು ಪದ್ಧತಿ ಇತ್ತು. ನೀರು, ಶುದ್ಧ ನೀರು ಸಿಗ್ತಾ ಇತ್ತು, ನಡ್ಕೊಂಡು ಬರ್ತಿದ್ರು, ಬರಿಗಾಲಲ್ಲಿ ನಡ್ಕೊಂಡು ಬರ್ತಿದ್ರು, ಶೂ ಚಪ್ಪಲಿ ಇರಲಿಲ್ಲ, ಎಷ್ಟು ಚೆನ್ನಾಗಿತ್ತು ಅಲ್ಲಿ. ಯಾಕೆ ಅಂದರೆ ಮಣ್ಣಿನ ತೇವಾಂಶ ಇತ್ತು. ನೋಡಿ, ಹವಾಗುಣ ಬದಲಾವಣೆ, ಹವಾಮಾನ ಬದಲಾವಣೆ ಅಂತ ಹೇಳ್ತೀವಿ, ಕ್ಲೈಮೇಟ್ ಚೇಂಜ್, ಅದು ಮೇಯ್ನು. ಕ್ಲೈಮೇಟ್ ಚೇಂಜಲ್ಲಿ ಉಷ್ಣಾಂಶ, ತೇವಾಂಶ ಎಲ್ಲದೂ ಇರಬೇಕು, ಮಣ್ಣು ಇರಬೇಕು ಮುಖ್ಯವಾಗಿ. ಆ ತೇವಾಂಶ ಇದ್ದುದರಿಂದ ಜನ ಆ ಬಿಸಿಲು ದೇಗೆ ಬಗೆ ನಮಗೆ ಕಾಣ್ತಿರಲಿಲ್ಲ ಅದು. ನೋಡಿ, ಈಗ ನಾವು ಸಮುದ್ರಕ್ಕೆ ಸುಮ್ಮನೆ ನಿಂತ್ಕೊಳ್ಳಿ, ನೀವು ಏನು ಹೆಚ್ಚು ತುಂಬ ಬರ್ತದೆ ಗ್ಲೋಬಲ್ ವಾರ್ಮಿಂಗ್, ನಾವೆಲ್ಲ ಭಾಳ ಚೆನ್ನಾಗಿ ಭಾಷಣ ಮಾಡ್ತೀವಿ ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜ್, ಅದ್ರ ಬಗ್ಗೆ ಇದ್ರ ಬಗ್ಗೆ. ಆದರೆ ಇದಕ್ಕೆ ಕಾರಣ ಯಾರು? ನಾವೇ ಸ್ವಾಮಿ, ಮನುಷ್ಯರೇ. ಮನುಷ್ಯನ ದೇವರು ಹುಟ್ಟಾಕ್ದೆ ಯಾಕೆ? ಪರಿಸರವನ್ನು ಕಾಪಾಡುವಂತ. ಆದರೆ ಈಗ ಅದು ವ್ಯತಿರಿಕ್ತವಾಗಿದೆ. ನಮ್ಮನ್ನ ಪರಿಸರ ಸಾಕ್ಬೇಕು ಆ ಒಂದು ಮಟ್ಟಕ್ಕೆ ಸರ್. ಈಗ ಪರಿಸರ ದಿನಾಚರಣೆ ಈ ಒಂದು ಸಂದರ್ಭದಲ್ಲಿ ನಾವು ಮುಖ್ಯವಾದ ಒಂದು ಕ್ರಮ ಕೈಗೊಳ್ಳಬೇಕಾದ ವಿಷಯ ಅಂದ್ರೆ ಈ ಪ್ಲಾಸ್ಟಿಕ್ ನಿಯಂತ್ರಣ ಮಾಡಬೇಕು. ಮುಖ್ಯವಾಗಿ ಪ್ಲಾಸ್ಟಿಕ್ ನಿಯಂತ್ರಣ ಮಾಡಬೇಕು. ಎಲ್ಲೆಡೆ ಅದೇ ಒಂದು ಕೂಗಾಟ ನಡಿಬೇಕು. ಅದು ಕ್ರಾಂತಿ ಆಗ್ಬೇಕು ಸರ್. ಇದು ಈಗ ನಾವು ಅವನಿಗೆ ಒಬ್ಬನಿಗೆ ಹೋಗ್ತೀವಿ, ಈಗ ಅಸಿಸ್ಟೆಂಟ್ ಕಮಿಷನರ್ DC ಅವ್ರ ನೇತೃತ್ವದವ್ರು ಎಲ್ಲ ಕಡೆ ಹೋಗ್ತಾರೆ, ಫೈನ್ ಹಾಕ್ತಾರೆ. ಅವನು ಹೋದ, ಅವನು ಆ ಕಡೆ ಹೋದ ಅಂದ ತಕ್ಷಣ ಮತ್ತೆ ಕಡೆ ಗೋಡನಿಂದ ತರ ಒಂದು ಪದ್ಧತಿ ಇದೆ. ಅದಕ್ಕೆ ಜನ ಮನೇನ ನೀವು ಹಾಳು ಮಾಡ್ಕೊಂಡು ಸರ್ ಒಂದು ತಿಳ್ಕೊಳ್ಳಿ, ಜನಗಳಿಗೆ ಇದಕ್ಕೆ ತಿಳುವಳಿಕೆ ಬರಬೇಕು. ಜನ ಅಪೋಸ್ ಮಾಡಬೇಕು. ಯಾವುದೇ ಸರ್ಕಾರ ಎಲ್ಲದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸ್ವಾಮಿ. ಈ ಜನಗಳೇ ಬಿ ಕೇಳಬೇಕು, ಕ್ವಶನ್ ಮಾಡಬೇಕು. ಯಾವಾಗ ಪ್ರಶ್ನೆ ಮಾಡತಕ್ಕಂಥ ಒಂದು ಪ್ರವೃತ್ತಿ ಹೋಗುತ್ತೋ ಅವಾಗ ಇದೆಲ್ಲ ಒಂದು ರಾಕ್ಷಸನಾಗಿ ಬೆಳೀತದೆ. ಸೊ ಜನ ಅರ್ಧನ ಹೇಳ್ಬೇಕು, ಏ ಯಾಕೆ ತಂದಿದ್ಯಾ, ನಾನು ಈಗಲೇ ಫೋನ್ ಮಾಡಿ ಕರೆಸ್ತೀನಿ ಅಂತ ತಕ್ಷಣ ಹೆದರ್ತಾನೆ ಅವನು. ಇವರು ಬಟ್ಟೆ ಬ್ಯಾಗ್ ತಗೊಂಡು ಹೋಗ್ಬೇಕು, ಆದಷ್ಟು ಪೇಪರ್ ಬ್ಯಾಗು, ಬಟ್ಟೆ ಬ್ಯಾಗು. ನೋಡಿ ಈಗೆಲ್ಲ ಎಲ್ಲ ಕಡೆ ಏನು ಒಂದು ಮಾತೆತ್ತಿದ್ರೆ ಎಲ್ಲ ಕಡೆ ಇದು ಬಿಗ್ ಬ್ಯಾಸ್ಕೆಟ್ಟು, ಝೊಮ್ಯಾಟೊ ಇಂಥರ ಒಂದು ಎಲ್ಲ ಉತ್ಪತ್ತಿ ಆಗಿ ಕೈಗಾರಿಕೆಗಳ ಅವು ಹಂತ ಹಂತ ಹಂತ ಹಂತ ಉತ್ಪಾದನೆ ಮಾಡ್ತಾ ಇದಾವೆ. ಎಲ್ಲ ಪ್ಲಾಸ್ಟಿಕ್ ಇಲ್ಲದೆ ಉತ್ಪಾದನೆ ಮಾಡೋದು, ಅದನ್ನ ಮಾರ್ಕೊಳ್ಳಕ್ಕೆ ಜಾಗ ಮಾಡಿ ಇಡೋದು ಅವಿಭಾಜ್ಯ ಅಂಗ. ನಾವು ಕೂಡ ವಿವೇಕದಿಂದ ವರ್ತಿಸೋದು ಕಡಿಮೆ ಆಗ್ಬಿಟ್ಟಿದೆ. ಸುಲಭವಾಗಿ ನಾವು ಬರಿಗೈಯಲ್ಲಿ ಹೋಗ್ತೇವೆ. ನಾವು ಮತ್ತೆ ಏನೋ ಒಂದು ಖರೀದಿ ಮಾಡ್ಬೇಕು, ನಮ್ಮ ಮನೆ ಒಯ್ಬೇಕು ಅಂತ ಮನಸ್ಸಲ್ಲಿ ಬಂದ್ಬಿಡ್ತದೆ. ಏ ನಾನು ಏನು ತಂದಿಲ್ಲಪ್ಪ ಸರ್, ಯಾಕೆ ತಂದ ಇಲ್ಲೇ ಇದೆಯಾ ನಮ್ಮ ಕಡೆ, ನೀವು ಇದನ್ನು ತುಂಬಿಕೊಡ್ತೀನಿ ನೀವು ತೊಗೊಂಡೋಗ್ರಿ ಅಂತ. ನಾವು ಅದಕ್ಕೆ ಅವನು ನಾವೇನು ಮಾಡಬೇಕು, ಮನೆಯಲ್ಲೇ ಒಂದು ಸ್ಟೀಲ್ ಪಾತ್ರೆನೋ ಒಂದು ಕೈ ಚೀಲ ತಗೊಂಡೋಗ್ಬೇಕು. ಜವಾಬ್ದಾರಿ ನಾವು ವರ್ತಿಸ್ಬೇಕು ಸರ್, ವಿವೇಕಯುತವಾಗಿ ವರ್ತಿಸ್ಬೇಕು. ಪ್ರತಿಯೊಬ್ಬರು ಇದು ಮನಸ್ಸಿನಲ್ಲಿ ಬರಬೇಕದು ಜವಾಬ್ದಾರಿಯುತವಾಗಿ. ಏನು ನಿಮ್ಗೇನು ಗೌರವ ಕಡಿಮೆ ಆಗಲ್ಲ, ನಿಮ್ಮ ಮನೆಗೆ ನೀವು ಒಯ್ತೀರಿ. ಅಯ್ಯೋ ಸ್ವಾಮಿ, ನಮ್ಮ ಜೀವನ ಮಾಡ್ಲಿಕ್ಕೆ ನಾವ್ಯಾಕೆ ಬೇರೆಯವರಿಗೆ ಆಡಂಬರದ ಒಂದು ಬದುಕನ್ನು ನಾವು ಇದ್ದೇನೆ ಮಾಡಬೇಕು. ಭಾರತೀಯರಾಗಿ ನಾವು ಇನ್ನೂ ಕೂಡ ನಮ್ದು ವಸುದೈವ ಕುಟುಂಬ ಅಂತ ನಮ್ದು ಬಂದಿದೆ ಅಂದ್ರೆ ನಾವು ಎಲ್ಲ ಸರಿ ಸಮಾನರು ಅಂದ್ರೆ ಅದೇ ತರ ಮನೇನೆ ನಾವು ಪರಿಶುದ್ಧವಾಗಿಟ್ಟುಕೊಂಡಿಲ್ಲ ಅಂದ್ರೆ ಏನ್ ಸಾಧನೆ ಮಾಡ್ದಂಗ. ಖಂಡಿತ ಖಂಡಿತ. ಆದ್ರಿಂದ ಏನಾಗಿದೆ ಈಗ ಜನಗಳಲ್ಲಿ ಮೂಡ್ಬೇಕು ಸರ್ ಇದು. ಅದಕ್ಕೋಸ್ಕರನೇ ನಾವು ಈಗ ಎಲ್ಲ ಕಡೆನೂ ಸಂಘ ಸಂಸ್ಥೆ ತಗೊಳ್ಳಿ, ಶಾಲಾ ಕಾಲೇಜು, ವಯೋ ಸಮನಾಗಿ ಏಜಿಗೆ ತಕ್ಕನಾಗಿ ಸ್ಪರ್ಧೆಗಳು ಇಟ್ಕೋಬೇಕು. ನಾವು ವಿವಿಧ ಒಂದು ಸ್ಪರ್ಧೆಗಳು ಕಾಂಪಿಟೇಷನ್ಸ್ ಇಟ್ಕೋಬೇಕು. ಪ್ರಬಂಧ ಸ್ಪರ್ಧೆ, ಪರಿಸರ ಚಿತ್ರ ಬಿಡಿಸುವ ಸ್ಪರ್ಧೆ, ಸೊ ಮತ್ತು ಸೈಕಲ್ ಜಾಥಾ, ಆಮೇಲೆ ಓಡು, ರನ್ ಫಾರ್ ಸೇವಿಂಗ್ ವೈಲ್ಡ್ ಲೈಫ್, ಎನ್ವಿರಾನ್ಮೆಂಟ್, ಬಯೋಡೈವರ್ಸಿಟಿ. ಸೊ ಈ ಥರ ಬನೀನ್ಗಳು ಅಥವಾ ಬಸ್ಗಳಲ್ಲಿ ಹಿಂದ್ಗಡೆ ಪ್ಲಕಾರ್ಡ್ ಹಾಕ್ಬೇಕು, ಭಿತ್ತಿಚಿತ್ರಗಳನ್ನು ಹಾಕ್ಬೇಕು. ಆಮೇಲೆ ಸಿನಿಮಾ ಥಿಯೇಟರ್ಗಳಲ್ಲೆಲ್ಲ ಇಂಟರ್ವಲ್ ಟೈಮಲ್ಲಿ ಸೈಟ್ಸ್ ಹಾಕ್ಬೇಕು. ಅದೇ ಸರ್, ಈಗ ತಂಬಾಕು ನಿಯಂತ್ರಣ ಕುರಿತು ಈಗ ಅನೇಕ ಒಂದು ಪ್ರತಿಬಂಧಕ ಜಾಹೀರಾತುಗಳು, ಅದೇ ತರ ಇಲ್ಲೂ ಬರಬೇಕು. ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ, ಯಾಕಂದ್ರೆ ಕ್ಯಾನ್ಸರ್ ಇಲ್ಲಿಂದ ಬರ್ತದೆ, ಪ್ಲಾಸ್ಟಿಕ್ ನಿಂದ. ಖಂಡಿತ. ಅಯ್ಯೋ ಮಾರಕ ಇದು. ಇದು ತಂಬಾಕನ್ನ ಕೆಲವೇ ಜನ ಉಪಯೋಗಿಸೋದು, ಅದು ಪ್ಲಾಸ್ಟಿಕ್ ಅನ್ನ ನೂರಕ್ಕೆ ನೂರು ಜನ ಉಪಯೋಗಿಸ್ತಾರೆ. ಅದು ಹೇಗಾಗಿದೆ ಅಂದ್ರೆ ಪ್ಲಾಸ್ಟಿಕ್ ಇಲ್ದೇನೆ ಜೀವನ ಮಾಡಕ್ಕೆ ಏನು ಮಾಡಕ್ಕಾಗಲ್ಲ. ನಮ್ದೇ ತಗೊಳ್ರಿ ಸರ್, ಈಗ ನಾವು ಒಂದು ಪೆನ್ ಮುಟ್ಟಿದ್ರೆ ಆಗೋದಿಲ್ಲ ಅಲ್ವಾ. ಆಮೇಲೆ ನಾವೀಗ ಮಾತಾಡ್ತಾ ಇದ್ದೇವೆ, ನಮ್ಮ ಮೈಕ್ ಯಾವ್ದು ಇದು? ಇದು ಪ್ಲಾಸ್ಟಿಕ್ಸೇ ಕರೆಕ್ಟ್. ಆದ್ರೆ ಅಟ್ಲೀಸ್ಟ್ ಒಂದು ನಿಯಂತ್ರಣ ಮಾಡ್ಬೇಕು ಸರ್. ಒಂದು ಹಂತ, ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಈಗ ನಾವು ಬಸ್ಸು, ಈಗ ಮೊದಲೆಲ್ಲ ಇದು ಎಲ್ಲ ಫ್ಯೂಯಲ್ ಫಾಸಿಲ್ ಫ್ಯೂಯಲ್ಸ್ ಅನ್ನು ಬಳಸ್ತಾ ಇದ್ದು, ಈಗೇನಾಗಿದೆ ಎಲೆಕ್ಟ್ರಿಕ್ ಬಸ್ಸಸ್ ಬಂದಿದ್ದಾವೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಂದಿದ್ದಾವೆ. ಸ್ವಲ್ಪ ಕಾಸ್ಟ್ಲಿ ಆದರೂ ಸಹ ಅದನ್ನು ತಗೋಬೇಕು ನಾವು. ಪರಿಸರ ಒಂದು ಮಾಲಿನ್ಯ ತಪ್ಪುತ್ತೆ. ಸೊ ಇದನ್ನ ನಾವು ಮನಗಾಣಬೇಕು. ಇಲ್ದಿದ್ರೆ ಏನಾಗ್ತದೆ ಮುಂದೆ, ನಮ್ಮ ಭವಿಷ್ಯ ನಿಜಕ್ಕೂ ನೀರಸ ಆಗುತ್ತೆ. ನಾವು ಎಲ್ಲಿ ಹೋಗಿ ಮುಟ್ತೀವೋ ಗೊತ್ತಿಲ್ಲ. ನೋಡಿ ಎಂತೆಂಥ ರೋ ಹೆಸರೇ ಹೇಳಕ್ ಬರಲ್ಲ, ಅಂತ ರೋಗಗಳು ಬರ್ತಾ ಇದೆ. ನಿವೃತ್ತ ಉಪ ಅರಣ್ಯ ಅಧಿಕಾರಿಯಾಗಿ ತಾವು ಏನೇನು ಒಂದು ಭಯಂಕರ ಭಯಾನಕ ದೃಶ್ಯಗಳನ್ನು ಕಂಡಿದ್ದೀರಿ, ಒಂದೆರಡು ಹೇಳಿ ಸರ್. ಭಯ ನೋಡಿ, ಈಗ ನಾವು ನಿಮ್ಗೆ ಹೇಳಬೇಕು ಅಂದರೆ ಈ ಓಜೋನ್ ಪದರ, ಓಜೋನ್ ಪದರ ಇದೆಯಲ್ಲ, ಅದರಲ್ಲಿ ಒಂದು ಸಣ್ಣ ಒಂದು ರಂಧ್ರ ಬಂದರೂ ಸಹ ಅದರಲ್ಲಿ ಬರತಕ್ಕಂಥ ಸೂರ್ಯನ ಅಲ್ಟ್ರಾವಯೊಲೆಟ್ ರೇಸು ಅದು ಏನಾಗ್ತದೆ, ಆ ಮನುಷ್ಯನ ಮೇಲೆ ಬಿದ್ದು ರೋಗ ರುಜಿನಗಳು, ಚರ್ಮ ಎಲ್ಲ, ಒಂದು ಹುಟ್ಟ ಮಕ್ಕಳೆಲ್ಲ ಅಂಗವಿಕಲರಾಗ್ತಾರೆ. ಯಾಕೆ? ನಾವು ಪರಿಸರ ಚೆನ್ನಾಗಿಟ್ಟ. ಈ ಓಜನ್ ಲೇಯರು ಆ ತರ ಒಂದು ಕರಿಗೆ ಬೀಳ್ತದೆ ಅಂದ್ರೆ ಈಗ ಜಗತ್ತಿನಲ್ಲಿ ಎಲ್ಲ ಉತ್ಪಾದನೆ ಆಗುವ ಒಂದು ಪ್ಲಾಸ್ಟಿಕ್ ತ್ಯಾಜ್ಯ ಇದು ಸಮುದ್ರಕ್ಕೆ ಡಂಪ್ ಆಗ್ತದೆ. ಏನಾಗುತ್ತೆ, ಸಮುದ್ರದಲ್ಲಿ ನೀವು ಟನ್ ಗಟ್ಟಲೆ, ಒಂದು ಟನ್ನು, ಎರಡು ಟನ್ನು, ನೂರು ಟನ್ನು, ಸಾವಿರ ಟನ್ನು, ಒಂದಿನಕ್ಕೆ ಒಂದೊಂದು ಲಕ್ಷ ಟನ್ ಬಿದ್ದರೆ ಖಂಡಿತ ಸಮುದ್ರ ತಾಯಿ ಏನು ಮಾಡಬೇಕು? ಮಿಲಿಯನ್ ಒಳಗಡೆ ಎಲ್ಲ ಅದು ಪ್ಲಾಸ್ಟಿಕ್ ಸೇರಿ ಸೇರಿ ಸೇರಿ ಶಾಖ ಶುರು ಆಗುತ್ತೆ. ಯಾಕೆ ಗೊತ್ತಾ, ಶಾಖದಿಂದ ನಿಮ್ದು ಓಜನ್ ಲೇಯರ್ ಇರಲಿ ಏನಿದ್ರು ನೋಡಿ, ಅದು ಕೇವಲ 25-30 ಕಿಲೋಮೀಟರ್ ಇದೆ ಓಜನ್ ಪದರ, ಅದೇನು ಜಾಸ್ತಿ ದೂರ ಇಲ್ಲ. ಅದನ್ನ ನಾವು ಅದು ಯಾಕೆ ಅಂದ್ರೆ ಸಿ ಎಫ್ ಎಲ್ ಅಂದ್ರೆ ಏನು, ಕ್ಲೋರೋಫ್ಲೋರೋ ಕಾರ್ಬನ್ ಇದೆ. ಎ ಸಿ ನಾವೇನು ಮಾತೇತರಿಗೆ ಎ ಸಿ ಇಲ್ದಲ್ಲ ಇರೋಕ್ಕಲ್ಲ. ವಾಹನ ತಗೊಳ್ಳಿ ಎ ಸಿ, ಆಮೇಲೆ ಇದು ರೆಫ್ರಿಜರೇಟರು ಅಲ್ವಾ, ತಂಗಳು ಮನೆ ಅಂತ ಕರಿತೀವಿ. ಸೊ ಇಂಥವೆಲ್ಲ ಆದಷ್ಟು ನಾವು ಕಡಿಮೆ ಮಾಡ್ತಾ ಬರಬೇಕು, ಆಗ ಮಾತ್ರ ಇದಕ್ಕೊಂದು ಅರ್ಥ ಬರ್ತದೆ. ನಾನು ಹೇಳೋದು ಇಷ್ಟೇ, ನೀವು ಪರಿಸರ ಚೆನ್ನಾಗಿಟ್ಕೋಬೇಕು, ಭವಿಷ್ಯವನ್ನು ಉಜ್ವಲವಾಗಿರಬೇಕು, ಮಕ್ಕಳು ಚೆನ್ನಾಗಿರಬೇಕು ಅಂತಂದರೆ ನಾವು ಈಗಿನಿಂದಲೇ ನಾವು ಇದ್ರ ಬಗ್ಗೆ, ಪರಿಸರ ರಕ್ಷಿಸೋ ಬಗ್ಗೆ ಹೆಚ್ಚೆಚ್ಚು ಮರಗಳನ್ನು ಬೆಳೆಸೋಕೆ ಸ್ವಾಮಿ ನೋಡಿ, ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ಏನು ಒಂದು ಮರ ನೀರನ್ನ ಕೆಳಗಡೆಯಿಂದ ಭೂಗರ್ಭದಿಂದ ಹೀರ್ಕೊಂಡು ಸೂರ್ಯನ ಕಿರಣಗಳನ್ನು ಉಪಯೋಗಿಸ್ಕೊಂಡು ಪತ್ರ ಹರಿತು ಅಂತ ಏನು ಹೇಳ್ತೀವಿ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ, ಅದನ್ನು ಉಪಯೋಗಿಸ್ಕೊಂಡು ಆಹಾರ ಉತ್ಪತ್ತಿ ಮಾಡಿ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತದೆ. ಇದೊಂದು ಚಿಕ್ಕ ಕ್ರಿಯೆ, ಅದಕ್ಕೆ ನಾವು ವೃಕ್ಷ ಯಂತ್ರ ಅಂತ ಕರಿತೀವಿ. ಇದಕ್ಕೆ ವೃಕ್ಷ ಯಂತ್ರ, ಇದಕ್ಕೆ ನೀವು ಯಾವ ಒಂದು ಮಿಷನ್ನು ಯಾವ ಫ್ಯಾಕ್ಟ್ರಿನಲ್ಲೋ ಇಷ್ಟು ಕೆಲಸ ಮಾಡಲ್ಲ, ನ್ಯಾಚುರಲ್ಲಾಗಿ ನೈಸರ್ಗಿಕವಾಗಿ ಬರ್ತಾ ಇದೆ. ಆದರೆ ಅದಕ್ಕೆ ನಾವು ಹೆಚ್ಚೆಚ್ಚು ಮರಗಳನ್ನು ನಾಶ ಮಾಡಬಾರ್ದು. ನೋಡಿ ಈಗೆಲ್ಲ ಆ ಕಣಿವೆ ಈ ಕಣಿವೆ ವೈಡ್ನಿಂಗ್ ಮಾಡ್ತಾ ಇದ್ದೀವಿ, ಮೆಟ್ರೋ ಆಮೇಲೆ ರೋಡ್ ವೈಡ್ನಿಂಗು, ಜನಸಂಖ್ಯೆ ಜಾಸ್ತಿ ಆಗಿದೆ. ಮೊದಲು ಎರಡು ಸಿಂಗಲ್ ರೋಡ್ ಇತ್ತು, ಎಷ್ಟು ಸುಭಿಕ್ಷವಾಗಿತ್ತು. ಇವತ್ತು ಜನಸಂಖ್ಯೆ ಜಾಸ್ತಿಯಾಗಿ ಏನಾಗಿದೆ, ಚೀನಾವನ್ನು ಮೀರಿಸಿದೀವಿ ನಾವೀಗ ಜನಸಂಖ್ಯೆನಲ್ಲಿ. ಆದರೆ ಅವರು ಚತುಷ್ಪಟ ಏನು ಯಾವ ಎಷ್ಟೆಷ್ಟು ಆರು ಲೋಡ್ ಅಗಲ ಮೈಲಿ ಅಷ್ಟು ಸಾಕಾಗ್ತಾ ಇಲ್ಲ ಈಗ. ಆದ್ದರಿಂದ ಏನು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇದ್ದಾವೆ, ಇವೆ ಕೆಲವೆಲ್ಲ ಉಪಯುಕ್ತವಾಗಿದ್ದಾವೆ, ಇಟ್ಕೊಳ್ಳೋಣ. ಸೈಲೆಂಟ್ ಕರೆಂಟ್ ಇದೆ. ಆದರೆ ನಾವು ಎಷ್ಟು ಸಾಧ್ಯನೋ ಅಷ್ಟು ಸಹ ನಾವು ಮರಗಳನ್ನು ಕಡಿದ ಹಾಗೆ ಮಾಡೋಕೆ ನೋಡಿ, ನಾವೇನು ಮಾಡ್ತೀವಿ, ಮರಗಳನ್ನು ಪ್ರತಿ ವರ್ಷ ನೆಡ್ತೀವಿ. ಆದರೆ ಎಷ್ಟು ಸಕ್ಸಸ್ ಆಗಿದೆ, ಸಕ್ಸಸ್ ರೇಟ್ ಎಷ್ಟಿದೆ? ವನಮಹೋತ್ಸವ ಅಂತ ಹೇಳ್ತೀವಿ, 1950 ಕೆ ಎಂ ಮುನ್ಸಿ ಕೇಂದ್ರ ತಂದಿಲ್ಲ, ಸಚಿವರು ತಂದ್ರು ಜಾರಿಗೆ. ಇವತ್ತು ಈ ಒಂದು ಇಷ್ಟಕ್ಕೆ ನೋಡಿ, ಇವತ್ತು ನಾವು 50th ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಆದರೆ ಎಷ್ಟು ಮರಗಳನ್ನು ನೆಟ್ಟು ಪ್ರತಿ ವರ್ಷ ಎಲ್ಲೋದವು ಅಲ್ವಾ? ಉಳಿಸ್ಕೋಬೇಕು, ಬರೀ ನೆಡೋದಲ್ಲ, ಅದನ್ನು ಉಳಿಸ್ಕೊಂಡ್ರೆ ಮಾತ್ರ ಸಸ್ಟೈನಬಿಲಿಟಿ ಸುಸ್ಥಿರವಾಗಿರಬೇಕು, ಆ ವ್ಯವಸ್ಥೆ ತುಂಬ ಚೆನ್ನಾಗಿರಬೇಕು, ಆಗ ಮಾತ್ರ ಪರಿಸರ ದಿನಾಚರಣೆಗೆ ಒಂದು ಅರ್ಥ ಬರುತ್ತೆ. ಆಯಿತು ಸರ್, ತುಂಬ ಸಂತೋಷ. ಪರಿಸರ ದಿನಾಚರಣೆ ಈ ಒಂದು ಸಂದರ್ಭದಲ್ಲಿ ಉಪ ಅರಣ್ಯ ಅಧಿಕಾರಿಯಾಗಿ ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ಮ ಎಲ್ಲ ಕೇಳುಗರಿಗೆ ಉಪಯುಕ್ತ ಮಾಹಿತಿಯನ್ನು ಮಾಡಿದ್ದೀರಿ, ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಯಾಕೆಂದರೆ ನಾನು ಒಂದು ಕಿವಿ ಮಾತು ಹೇಳ್ತೀನಿ ಜನಗಳಿಗೆ, ಪರಿಸರ ನೀವು ಸರಿಯಾಗಿ ಇಟ್ಕೊಳ್ಳೆ. ನೋಡಿ ಈಗ ನನಗೊಂದು ಒಂದು ಚಿಕ್ಕದೊಂದು ಗೀತೆ ಬರುತ್ತೆ ನೆನಪಿಗೆ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದುರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ. ಇದು ನಿತ್ಯೋತ್ಸವ ಆಗಿರಬೇಕು, ಇವತ್ತಿಂದಲ್ಲ. 24/7 ಕವಿ ನಿಸಾರ್ ಅಹಮದ್ರ ತಂದಿಟ್ರಿ, ತುಂಬಾ ಸಂತೋಷ ಸರ್. ಜೊತೆಗೆ ಕೆಲವು ಜನ ಸಂಪರ್ಕ ಮಾಡ್ಬೇಕು ಅಂತ ಇರ್ತಾರೆ, ದಯವಿಟ್ಟು ತಮ್ಮ ಮೊಬೈಲ್ ನಂಬರ್ ಅನ್ನ ಕೊಡ್ರಿ. ಆಯ್ತು, ಸಂತೋಷ ಕೊಡೋಣ ಹೇಳಿ. 9484-5450 9480354500 ಇದಕ್ಕೆ ತಾವು ಸಂಪರ್ಕ ಮಾಡ್ಬೋದು. ಯಾವುದೇ ಸಮಯದಲ್ಲೂ ಸಹ ನಾವು ನಿಮಗೆ ನಿಮ್ಮ ಒಂದು ಇದಕ್ಕೆ ನಾವು ಸ್ಪಂದಿಸ್ತೀವಿ. ಓಕೆ ಸರ್, ನಮಸ್ಕಾರ. ಓಕೆ ಸರ್, ಇನ್ನೊಮ್ಮೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆ ಈ ವಿಷಯವಾಗಿ ನಿವೃತ್ತ ಅರಣ್ಯ ಅಧಿಕಾರಿ ಚಂದ್ರಶೇಖರ್ ಆಚಾರ್ ಎಸ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ,

ಸೋ ಮಾಡುವುದೀಗ ಬ್ಯಾಡ ಭಕ್ತ ಜನರಿಗೆ ನೋಯಿತ ಸಮತದಿಂದಲೇ ಈಗ ನನ್ನಲ್ಲಿ ಸಂಶಯವ ತೊಲಗಿಸು ಬೇಗ ಬೇಗ ಬೇಗನೆ ಅಭಯ ನೀಡೆ ಬೆಳೆದ ವರವ ನೀಡು ತಾಯೇ ಬೇಗ ಬೇಗನೆ ಅಭಯ ನೀಡೆ ಬೆಳೆದ ವರವ ನೀಡು ತಾಯೇ ಜೀವನೋ ತರ ಸಕಲ ಜೀವ ಗೆಲ್ಲ ನೀನೆ ಜೀವನೋತ್ತರ ನಿಖಿಲದೊಳಗೆ ನಿನ್ನ ಮಹಿಮೆ ತುಂಬಿರುವುದು ನಿಖಿಲದೊಳಗೆ ಎಲ್ಲೆಲ್ಲೆಯೂ ನಿನ್ನ ಮಹಿಮೆ ತುಂಬಿರುವುದು ನಿಖಿಲದೊಳಗೆ ನಿನ್ನ ಮಹಿಮೆ ತುಂಬಿರುವುದು ನಿಖಿಲದೊಳಗೆ ಅಖಿಲ ಲೋಕಗಿ ಹಾರಿ ಈಶ್ವರಿ ಅಸುರ ವೈರಿ ಘೋರರೋ